ಅದನ್ನ ಅಣ್ಣನ ಹತ್ರನ ಕೇಳ ನಡಿ. ಅದೇ ನೀನು ಒಳಗ್ ಬಂತಂದ್ರೆ ಹಟ್ಟಿ ಬಾಗ್ಲಲ್ಲಿ ನಿಂತಿದ್ದೆ, ಜಗತಿ ಮೇಲೆ ಕೂತ್ಕೊಳಕ್ ನಿನ್ ಕಷ್ಟ ಆಯ್ತಿರ್ಬೇಕು, ಬಾಯ್ಲಂಗೆ ತಿರುಗಾಡ್ಕೊಂಡು ಹೋಗ್ಬಿಟ್ಟು ಅಣ್ಣನ ಮಾತಾಡ್ಸ್ಕೊಂಡ್ ಬರೋನಂತೆ. ಹಂಗೆ ಅನ್ಬಿಟ್ಟ ಸಡನ್ ಆಗಿ ನಡಿ ಮತ್ತೆ. ಓ ಬಾ, ನೀನು ಯಾವಾಗ್ಲೂ ಆಟಯ್ಯ, ನಿಧಾನಕ್ಕೆ ಹೆಜ್ಜೆ ಆಗ್ತೀಯ, ಜೊತೆಗೆ ಯಾರು ಸಿಕ್ಬಿಟ್ರೆ ಮಾತಿ ನಿಂತ್ಕೊಂಡ್ಬಿಡ್ತೀನಿ, ನೀನು ಕಾಲ್ನ ಕೇಳಕ್ಕಲ್ಲ, ನೀ ಮುಂದೆ ನಡಿ, ನಾ ಹಿಂದೆ ಬರ್ತೀನಿ. ಇಲ್ಲಯ್ಯ ಅಣ್ಣಯ್ಯ ಬತ್ತ ಕೂತೈತೆ ಎದುರುಗಡೆನೆಯ. ಅಣ್ಣಯ್ಯ ಶಂಕರಣ್ಣ, ನೋಡು ಬಾಳ ನಿನ್ನೆ ನೆನ್ಕಂತ ಇದ್ದು. ಏನಪ್ಪ ಮೀರಕ್ಕ ನೀನು ಇಬ್ರು ಹೊರಟ್ಬಿಟ್ರೆ? ಇಲ್ಲ ನಾನು ಮನೇನ ಕೂತಿದ್ದೆ, ಬಂದ್ಲು ಮನೆ ಹತ್ರ ಬಾ, ಏನು ಬಾ ಒಳಿಕೆ ಜಗತಿ ಮೇಲೆ ಕೂತ್ಕೊಂಡು ಮಾತಾಡೋಣ ಅಂತಂದೆ, ಅವಳು ಕಿಳ್ಳಿಂದ ಒಳಿಕೆ ಬರ್ಲಿಲ್ಲ. ಆಮೇಲೆ ಬಾಯಲ್ಲಿ ನಿನ್ನ ಹತ್ರ ಮಾತಾಡೋಣ ಅಂತಿದ್ದೋ, ನೀ ಬೇರೆ ಬತ್ತಿದ್ಯಾ ಬಾಯಿ ಕಡೆ, ಇಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡೋಣ. ಏ ಬಾ, ಇದೇನು ಈಗ ಬಿಸಿಲು ಶಂಕರಣ್ಣ, ನೋಡಿ ಈಗ ಇಷ್ಟೊತ್ತಾದ್ರೂ ಈ ದಗೆ ಹರಿಯಂಗಿಲ್ಲ ನೋಡು. ದಗೆ ಹರಿಯಂಗಿಲ್ಲ, ಜೊತೆಗೆ ಇನ್ನೊಂದು ಅರ್ಧ ಗಂಟೆ ಒಂದ್ ಗಂಟೆ ಕಳೆದ್ಬಿಟ್ರೆ ಮತ್ತೆ ಚಳಿ ಕನಪ್ಪ. ಚಳಿ ಅಲ್ಲ ಯಾಕೆ ಅಂತಂದ್ರೆ ನೋಡು, ನಾನು ಸುಮಾರು ವಿಚಾರ ಕೇಳಿದೆ ನಮ್ಮ ಹಿರುಕರು ಅವ್ರಿವ್ರು ಹೇಳದ, ನಿಮ್ ನಮ್ ತಾತ ಮುತ್ತಾತ ಹೇಳದೆಲ್ಲ ಕೇಳಿದ್ದು, ಈ ಚಳಿ ಅನ್ನೋದು ಶಿವ ಶಿವ ಅಂತ ಹೇಳಿ ಶಿವರಾತ್ರಿ ಮುಗಿದ್ಮೇಲೆ ನೀರೊಳಗೆ ಹೋಯ್ತದೆ ಅನ್ನೋರು. ಈಗ ಅದ್ ನೀರೊಳಗೆ ಹೋಗದೆ ಮ್ಯಾಲ್ ಬಂದು ನಮ್ನೆಲ್ಲ ಕಾಡ್ತಾ ಇತ್ತು ನೋಡಿ. ಅಣ್ಣಯ್ಯ ಈ ಸಂಕೀರ್ಣ ಬರೀ ಸುಳ್ಳೆಳದೆ ಆಯ್ತಪ್ಪ, ಯಾವ ಪಾಟಿ ಶಕೆ ಆಯ್ತದೆ, ಫ್ಯಾನ್ ಹಾಕೊಂಡು ಮಲಗಿದ್ರು ನಿದ್ದೆ ಬರಕಲ್ಲ ರಾತ್ರಿ, ಅದ್ ಎಲ್ಲಿಂದ ಚಳಿ ಏನಾಗ್ಬಿಟೈತೆ ಅಂತ ಅಂದ್ರೆ ಮಿನಕ್ಕ, ಈ ವಾತಾವರಣ ಸರಿ ಇಲ್ವೋ, ನಮ್ಮ ಆರೋಗ್ಯ ಸರಿ ಇಲ್ವೋ ಅಂತ ಅರ್ಥ ಆಯ್ತಿಲ್ಲ. ಒಬ್ಬರಿಗೆ ಚಳಿ ಆಯ್ತದೆ, ಒಬ್ಬರಿಗೆ ಶಕೆ ಆಯ್ತದೆ, ಇನ್ನೊಬ್ರಿಗೆ ಎರಡು ಒಟ್ಟಿಗೆ ಒಟ್ಟಿಗೆ ಆಯ್ತದೆ, ಇದೇನು ಅಂತ ಅರ್ಥ ಆಯ್ತಲ್ಲ ಶಂಕರಣ್ಣ. ಇಲ್ಲ ಅದು ಇತ್ತೀಚೆಗೆ ಈ ವಾಯುಭಾರ ಕುಸಿತ ಅನ್ನೋದು ಕೇಳಿದ್ಯಲ್ವಪ್ಪ, ಇದು ಬರ್ಲಾಗಿ ಬರ್ಲಾಗಿ ಏನು ಇದು ಆಗ್ಲಾಗಿ ಈ ಯಾವ್ಯಾವ ಕಾಲಕ್ಕೆ ಏನೇನ್ ಆಗ್ಬೇಕಾಯ್ತು ಅದು ಆಯ್ತಿಲ್ಲ. ಇದೇನ್ ನನಗೆ ಬಾರಿ ವಿಚಿತ್ರ ಕಾಣಿಸ್ತದಪ್ಪ. ಆಮೇಲೆ ನೋಡು ನೀ ಕಣಂಗೆ, ನಮ್ಮ ಮಲ್ನಾಡ್ ಆಗ್ಲಿ ಅರಮಲ್ನಾಡ್ ಆಗ್ಲಿ ಬಯಲ್ಸೀಮೇಲಾಗ್ಲಿ ಈ ಏನು ಒಂದಿಷ್ಟು ಮಳೆ ಬರಬೇಕಾಗಿತ್ತು, ಕಾಲಕಾಲಕ್ಕೆ ಹದಿನೈದು ದಿನಕ್ಕೆ ತಿಂಗಳಿಗೆ ಎಷ್ಟೆಷ್ಟು ಬರ್ಬೇಕಂತ ಅಷ್ಟು ಬತ್ತಿತ್ತು ಬತ್ತಿತ್ತು. ಆದ್ರೆ ಈಗ ಏನಾಯ್ತು ಗೊತ್ತಾ, ಎರಡು ದಿನ ಮೂರ್ ದಿನಕ್ಕೆ ಹದಿನೈದು ದಿನ ಆಗ್ಬೇಕಾಗಿದ್ ಮಳೆ ಮೂರ್ ದಿನದಲ್ಲೇ ತುಂಬೋಯ್ತದೆ ಅಲ್ವಾ. ಈಗ ನೀ ಕಣಂಗೆ ಕೆರೆ ಕಟ್ಟೆ ನದಿ ಹಳ್ಳ ಕೊಳ್ಳಗಳೆಲ್ಲವ ಒಂದ್ ವಾರ ಹತ್ತು ದಿನ ಬೇಕಾಗದು. ಅಯ್ಯೋ ಒಂದು ರಾತ್ರಿ ಗೊರವ ಡ್ಯಾಮ್ ತುಂಬುತ್ತದಲ್ಲಪ್ಪ. ನೋಡು ಅದ್ರ ಯಾಕಂದೆ ಅಂತಂದ್ರೆ, ಈಗ ವಾರ ಹದಿನೈದು ದಿನಕ್ಕೆ ಬರ್ಬೇಕಾಗಿದ್ ಮಳೆ ಒಂದಿನ ಎರಡು ದಿನ ಹಿಡ್ಕಂತು ಅಂತಂದ್ರೆ ಅದು ಏನ್ ಜಡಿ ಮಳೆ, ಇನ್ನೇನಾದತ್ತು ಕೆರೆ ಕಟ್ಟೆ ತುಂಬುತ್ತದೆ, ವಾತಾವರಣ ಬದಲಾವಣೆ ಆಯ್ತದೆ. ನಿನ್ ಬಾಯರ್ಕೆಯಿಂದ ಜಡಿ ಮಳೆ ಅಂತಿದ್ಯಲ್ಲ, ಊದ್ ಬಿಟ್ರೆ ಆಹಾ ನಿಜಕ್ಕೂ ಆಚೆ ಕಡೆ ಬಂದ್ ನಿಂತ್ಕೊಳ್ಳದೆಯ ನಾನು, ಹುಯ್ದೆ ಹುಯ್ತದೆ. ಅಲ್ಲ ಯಾಕೆ ಹಿಂಗ ಅಂತಿದ್ದೀನಿ ಅಂತವ, ನಾನೇನು ಜ್ಯೋತಿಷ ಪಾತಿಷ ಹೇಳೋನಲ್ಲ, ಈಗ ಮುಂದಿನ ವಾರದಾಗೆ ಹಬ್ಬ ಹಬ್ಬ ಯುಗಾದಿ ಆಯ್ತಾ, ಹಬ್ಬ ತಲೆಬೇಕು ಮಳೆ ಬರ್ತದೆ. ಈಗ ರೇವತಿ ಮಳೆ ಬಂದೇ ಬರ್ತದೆ, ರೇವತಿ ಮಳೆ ಆದ ತಕ್ಷಣನೇ ಆರ್ ಕಟ್ತಾನೆ ಇರಬೇಕು, ನಮ್ ಜಮೀನು ಹಸನ್ ಮಾಡ್ಕೊತಾನೆ ಇರಬೇಕು. ಏನಂತ ಅಣ್ಣಯ್ಯ ಮೂಕ ಶಂಕರಣ, ನೋಡು ಈ ಯುಗಾದಿ ಹಬ್ಬ ಟೈಮಲ್ಲಿ ಎಷ್ಟು ಲವಲವಿಕೆ ಇರ್ತಾ ಇತ್ತು ನಮ್ಗೆ, ಮೊದ್ಲು ಇರ್ತಾ ಇತ್ತು ಇತ್ತೀಚೆಗೆ ಇರ್ತಾ ಇತ್ತು, ಹಬ್ಬ ಮಾಡ್ಬೇಕು ಹುಣ್ಣಿಮೆ ಮಾಡ್ಬೇಕು ಅಂತ ಅನ್ಕೊಂಡು, ಇದೊಂಥರ ಒಂಥರ ಒಳ್ಳೆ ಕಾಲ ಇದು, ಏನ್ ಬೇಕಲ್ಲಿ ಸುತ್ತಬಹುದು, ಏನ್ ಬೇಕಾದ್ ಮಾಡಬಹುದು, ಏನ್ ಹೊಲದ ಫಲದ ಭಂಗ ಹಿಂಗ ಅಂತ ಇರಕ್ಕಿಲ್ಲ, ಹಿಂಗೆಲ್ಲ ಆಟ ಆಡ್ಕೊಂಡು ಇದ್ ಮಾಡ್ಕೊಂಡು ಇರ್ತಾ ಇದ್ವಾ. ಈಗ ಬಿಸಿಲಿಗೆ ನಮ್ಗೆ ಈಗ ಮನೆಯಿಂದ ಹೊರಡಕ್ಕೆ ಕಾಲ್ ತೆಗಿಯಕಾಯ್ತಾ ಇಲ್ಲ. ಅಲ್ಲ ಅದು ಈ ಪಾಟಿ ಬಿಸಿಲಾಗ್ಬಿಟ್ಟು, ಆಮೇಲೆ ನೋಡು ಈಗ ಏನಾದ್ರೂ ಮಾಡೇ ಬಿಡದ ಭಂಗವ ನೋಡೋಣ, ಒಂಚಿ ಒಸಿ ಬಿಸಿಲು ದೊಡ್ಡದ ನಾ ದೊಡ್ಡದ ಅಂತ ನಾವೇನಾರ ಹಠ ಮಾಡಿ ಹೊರಗೆ ಬಂದ್ರೆ ವಾರ್ಗಟ್ಲೆ ಮಂಕಬೇಕಾಯ್ತದ ನೋಡು. ಈಗೇನ್ ಜ್ವರ ಬರೋದ್ ಕೇಳ್ತೀಯ, ಕೆಮ್ಮು ಸೀತಾಗದ್ ಕೇಳ್ತೀಯ, ಈಗ ಅದನ್ನೆಲ್ಲ ಹೇಳಿ ಸುಖ ಇಲ್ಲ ಬಿಡು. ಮಾವಿನ ಹಣ್ಣು ತಿಂದಲಯ್ಯ ಕೆಮ್ಮು ಎಲ್ಲ ಶುರು ಆಯ್ತದ, ಮಾವಿನ ಚಿಗ್ರು ಬರ್ತದೆ, ಇನ್ನೇನು ಯುಗಾದಿ ಹಬ್ಬದಲ್ಲಿ ತಿನ್ನದೆ ಏನೇನ್ ತಿಂತೀವಿ ಹೇಳಿ, ಎಲ್ಲ ತಿನ್ನಿ ಒಳ್ಳೆ ಮಾತಾಡಿ ಅನ್ಕೊಂಡು ಅಲ್ವಾ. ಈಗ ವಸಂತೋತ್ಸವ ಅಂತ ಅನ್ನೋದು ಅದಕ್ಕೆಲ್ವೇನವ, ಈಗ ಚಿಗುರ ಕಾಲ ಈಗ ಆಯ್ತಾ, ಗಿಡ ಮರಗಳೆಲ್ಲ ಚಿಗುರದು ಹೂವಾಗದು. ಈಗ ನೀ ಕೇಳಿದ್ವ ಒಳ್ಳೊಳ್ಳೆ ಹಾಡುಗಳ ಹಿಂದೆ, ಈಗ ಹೊಂಗೆ ಚಿಗುರು ಹೊಂಗೆ ಹೂವು ಆಯ್ತಾ, ಹ್ಮ್ ಈಗ ಸಾಲದಿಕ್ಕೆ ಈ ಚಳಿ ಕಳೆದ ಇನ್ನೇನು ಬೇಸಿಗೆ ಬರೋ ಟೈಮ್ನಾಗೆ ಗಿಡ ಮರಗಳಲ್ಲಿ ಇದ್ದಿದ್ದು ಎಲೆಗಳೆಲ್ಲ ಉದ್ರಿ ಎಲ್ಲ ಹಂಗೆ ಬೋಳ್ ಬೋಳಾಗಿರ್ತಾವ ಮರಗಳು. ಈಗ ನೋಡಿ ಈಗಾಗಲೇ ಒಂದು ವಾರದಿಂದ ನಳ ನಳಿಸ್ತೈತೆ ಎಲ್ಲ ಗಿಡಗಳು ಚಿಗುರ್ಕೊಂಡು. ಹಂಗೆ ಹಚ್ಚ ಹಸಿರು ಕಂದ ಶಂಕರಣ್ಣ, ಈ ಟೈಮಲ್ಲಿ ನೋಡಪ್ಪ ಒಂದು ಮಳೆ ಬಂದ್ಬಿಟ್ರೆ ಜೀವಕ್ಕೆ ಒಳ್ಳೆ ತಣ್ಣಗಾಯ್ತು. ಅದಕ್ಕೆ ನಾನಂದಿತ್ತು ಈಗ ಹೆಂಗಿರ್ ಮುಂದಿನ ವಾರದಾಗ ಹಬ್ಬ ಆಯ್ತಲ್ವಾ, ಈಗ ಹಬ್ಬದ ಮೇಲೆ ಗ್ಯಾರಂಟಿ ಮಳೆ ಬಂದೇ ಬರ್ತದೆ, ಅದು ಯಾರು ತಪ್ಪಿಸಕ್ ಹಾಕಲ್ಲ. ಏನೊಂದು ಎರಡ್ ಮೂರ್ ದಿನ ಹಿಂದೆ ಮುಂದಾಗ್ಬೋದು ಅಥವಾ ತೀರಾ ಹೆಚ್ಚು ಒಂದು ವಾರ ಹಿಂದೆ ಮುಂದೆ ಆಗ್ಬೋದು, ಹೊರತು ಮಳೆ ಅಂತೂ ಬಂದೇ ಬರ್ತದೆ. ಈ ಭೂಮಿ ಕಾವನು ತಣಿಸ್ತದೆ, ನಮ್ ದೇಹದ ಕಾವನು ತಣಿಸ್ತದೆ, ಗ್ಯಾರಂಟಿಯ ಬದುಕಬೇಕು. ಈ ಬಿಸಿಲು ಸಹಿಸ್ಕೊಂಡು ನಮ್ಗೆ ಈಗ ಹೆಂಗ ಅನಿಸ್ತೈತೆ ಅಂತಂದ್ರೆ, ನಮ್ಮ ಈ ಮೇಲ್ಗಡೆ ಕರ್ನಾಟಕದ ಭಾಗದಲ್ಲಿ ಅವರಲ್ಲ ಆ ಬಿಸಿಲು ಇಲ್ಲಿ ಬತ್ತೈತಾರಪ್ಪ ಅಂತ ನಮ್ಗೆ ಅನಸ್ತೈತೆ. ಈ ಶಂಕರನ್ ಹೇಳ್ದಂಗೆ ಏನು ಅಂತ ಅಂದ್ರೆ ಮಿನಕ್ಕ, ಊಟ ಮಾಡ್ತೇನ, ಊಟ ಮಾಡಿದಾಗ ಒಂದ್ ಸ್ವಲ್ಪ ಶಕೆ ಉಕ್ತಂಗ ಆಯ್ತದೆ. ನೀನ್ ಊಟ ಮಾಡಿದ್ಮೇಲೆ ಮಲ್ಕೊಳ್ಳದೆ ಅಲ್ಲ, ಹಂಗೆ ಮಲಗಿರ್ತೀನಿ. ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಚಳಿ ಆಗ್ಬಿಡೋದ ಶಂಕರಣ. ಕೈ ಕಾಲ್ಗೆಲ್ಲ ತಣ್ಣ ತಣ್ಣ ಹೊಡಿತಾ ಇರ್ತದೆ, ತಣ್ಣ ಹೊಡಿತೀವಿ ತಡಿ ಅಂತ ಅಂತ ಅನ್ಕೊಂಡು ನನ್ ಮಗಳ ಕರೆದ್ ಬಿಟ್ಟು ಹೊತ್ಕ ಮಲ್ಕೊಂಡ್ರೆ ಮಧ್ಯರಾತ್ರಿ ಎದ್ ನೋಡಿದ್ರೆ ಶಕೆ ಹಾಕ್ಬಿಟ್ಟು ಬೇವ್ತು ಹೋಗಿರ್ತೀನಿ. ಆಮೇಲೆ ಇಷ್ಟು ಬೇವ್ ಬಿಡದಿಲ್ಲ ಅಂತ ಹೇಳ್ಬಿಟ್ಟು ಮೈಯನ್ನು ಮುಟ್ಬಿಟ್ಟು ನೋಡ್ಕೊತೀನಿ, ಜೋರ್ ಬಂದವ ಅಂತ. ಈ ತರ ಇದು ನಮ್ಗೆ ವಾತಾವರಣ ಬದಲಾವಣೆ ಮಾಡ್ಬಿಟ್ಟು ಈ ನಮ್ಮನ್ನೆಲ್ಲ ಪುಟ್ಟಕ್ ತೆಗಿತೈತಿ. ಇಲ್ಲ ಇಲ್ಲಿ ಒಂದು ವಿಚಾರ ಅಲ್ಲಿ ಏನ್ ಗೊತ್ತಾಣೆ, ಈಗ ಚಳಿ ಯಾಕೆ ಅನಿಸ್ತೈತೆ ಅಂತಂದ್ರೆ ಸಿಕ್ಕಾಪಟ್ಟೆ ಕಾವಾಗಿರ್ತದ ಮೇಲಿಂದವ ಮನೆ ಒಳಗೋಕಾವು, ನಮ್ದು ಈ ಹಂಚು ಪಂಚ ಆದ್ರೂ ಅದೇನ್ ಗಾಳಾಡಿದ್ರು ಕಾವಿದ್ದೇ ಇರ್ತದ. ಇತ್ತೀಚೆಗೆ ನಾವು ಹೊಸಿ ಈ ನವನವೀನ್ಯತೆ ಅಂತ ಅನ್ಕೊಂಡು ಈ ಪ್ಯಾನು ಗೀನು ಎ ಸಿ ಪಾಸಿ ಅಂತ ಎಲ್ಲ ಮಡಿಕಬಿಟ್ಟು ಅದ್ರ ಗಾಳಿ ಎಷ್ಟಪ್ಪ ಒಂದ್ ಎರಡ್ ನಿಮಿಷ ಐದ್ ನಿಮಿಷ ಕೆಟ್ಟಗಳಿಕಂತ ಅದನ್ನೇ ಹೇಳಕ್ ಬಂದೆ ನಾನು. ಯಾಕೆಂತಂದ್ರೆ ಅದ್ ಬೀಸ್ಲಾಗಿ ಈಗ ನಮ್ ದೇಹ ಏನ್ ಈ ಬಹಳ ಏನ್ ಉಷ್ಣ ಇದ್ದಿತ್ತು ಹೊಸಿ ತಣ್ಣಗಾಯ್ತಾ ಆಯ್ತಾ ಆಯ್ತಾ ಆಯ್ತಾ ಆಯ್ತಾ ಮತ್ತಮೇಲೆ ಇದ್ದಕ್ಕಿದಂಗೆ ನೀ ಹೇಳಂಗೆ ಶಕೆ ಕಿತ್ಕೊಂಡು ಬೆವರು ಇಡೀ ಮೈಯೆಲ್ಲ ನೀರಾಡ್ಬಿಡ್ತದೆ. ಮತ್ತೆ ಹಿಂದೆ ಯಾಕೇಳು ಜಗ್ಲಿ ಪಗ್ಲಿ ವಿಶಾಲವಾಗಿ ಬಿಡ್ಕತಿದ್ದು, ಹಿಂಗ್ ಶಕೆ ಆದಾಗ ಅಲ್ಲೇ ದಿಂಬಿಸ್ಕೊಂಡು ಅಚ್ಚಕಟ್ಟಾಗ ಅಲ್ಲೇ ಮಾತಾಡ್ಕೊಂಡು ಇರಕ್ರಲ್ಲ ಆಚೆ ಕಡೆ ಕುತ್ಕೊಂಡು ಅದಿನ್ಗಳೇ ಇಲ್ಲಪ್ಪ ಈಗಂತೂ. ಅಲ್ಲ ನೋಡು ನೀನು ಬರೀ ನೆನಸ್ಕೊಳಕ್ಕೆ ಸರಿ, ನಾನು ನಮ್ಮನೆ ಹಟ್ಟಿ ಬಾಗ್ಲಿಗೆ ಬಂದಾಗ ನಿಂಗೆ ಏನಂದೆ, ಬಾ ಜಗ್ತಿ ಮೇಲೆ ಕುತ್ಕೊಳ್ಳೋಣ ಅಂದೆ, ನೀ ಕಾಲ್ ನೆವಳಿಕ್ ಇಡ್ಲಿಲ್ಲ. ಅದಕ್ಕೆಲ್ಲ ಒಂದ್ ಟೈಮ್ ಇರ್ತಾವ ಕಣಶಂಕರಣ, ಮಧ್ಯಾಹ್ನ ಊಟ ಆದ್ಮೇಲೆ ಸಾಯಂಕಾಲ ಊಟ ಆದ್ಮೇಲೆ ನೀನ್ ಜಗ್ಲಿ ಕಡಿಸಿದ್ರಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಸಂಜೆ ಎಲ್ಲ ಅಲ್ಲೇ ಕೂತ್ಕೋತಾರ. ಹಂಗಲ್ಲ ಅಂದ್ರೆ ಇವ್ಳು ಸಿಕ್ಕಿ ಇವ್ ನಾಲ್ಕೈದು ದಿನ ಆಗಿತ್ತಾ, ಹಂಗೆ ಕೂತ್ಕೊಂಡ್ ಏನಾರು ಓಸಿ ಮಾತಾಡೋಣ. ನೀನು ಒಂಚೂರು ಈಗ ತಣ್ಣಗಿನ್ನಗಿರೋದು ತುಂಬಾ ಬಿಸಿ ಆಗಿದೆ, ಇವ್ಳು ತುಂಬಾ ಬಿಸಿ ಆಗೋಳಲ್ಲ, ಓಸಿ ತಣ್ಣಗಿರೋದು ಏನಾರು ಕೊಡೋಣ, ಹಂಗೆ ಮಾತಾಡ್ಸ್ಕೊಂಡ್ ಕೂತ್ಕೊಳ್ಳೋಣ ಅಂತಂದೆ. ಅವಳು ಈಗ ನಿನ್ನನ್ನು ಬಹಳ ಏನೋ ಹಂಬಲಿಸ್ತಾ ಇದ್ಲ, ಹಣೆ ಸಿಕ್ಕಿರಿ ಏನಾರು ಈ ಸಲ ಮಾತಾಡಬಹುದು ಅಂತವ, ನಡೆಯುವ ಅಕ್ಕಡಿಗೆ ಹೆಜ್ಜೆ ಹಾಕು ಅಂತಂದೆ. ನೀನು ಆಕಡೆಯಿಂದ ಬರ್ತಾ ಇದ್ದ ನೋಡಿ, ಈ ಕಟ್ಟೆ ಮೇಲೆ ಕೂತಿದ್ವಿ, ಏನ್ ಬಹಳ ತಂಪು ಗಾಳಿ ಬೀಸೈತೆ ಅಂತಂದ್ರೆ ಆ ಬಿಡು ಒಂಥರ ಲವಲವಕ್ಕೆ ಉಲ್ಲಾಸ ಆಯ್ತೈತೆ. ಇದೇ ಟೈಮ್ಗೆ ಒಂದು ವಿಚಾರ ಜಪ್ತಿ ಬತ್ತೋಣೆಯ, ಕಳೆದ್ವಾರ ಸಿಕ್ತಾಗ ಮಾತಾಡ್ತಿರ್ಬೇಕಾರೆ ನೀನ್ ಹೇಳ್ದೆ ನಾವು ಹಂದಿ ಮಾತ್ರ ಹೆಚ್ಚಿಗೆ ಮರಿ ಹಾಕ್ತದೆ, ಅರೆ ಮೊಲ ಹಾಕದ್ ಗೊತ್ತಿತ್ತಿಲ್ಲ ಅಂತ ನೀನ್ ಹೇಳ್ದೆ. ಈ ವಿಚಾರವಾಗಿ ನಾನು ಕಳೆದ್ವಾರದಾಗೆ ಪೇಟೆ ಕಡೆಗೆ ಹೋಗಿದ್ದೆ. ಈ ಪಶುಪಾಲನಾ ಇಲಾಖೆ ಐತಲ್ಲ, ಈ ಪಶುಪಾಲನಾ ಇಲಾಖೆನಲ್ಲಿ ಈ ಟ್ರೈನಿಂಗ್ ಎಲ್ಲ ಕೊಡ್ತಾರಂತೆ. ಓ ಇವೆಲ್ಲ ಸಾಕದಂಗೆ ಅಂತ, ಅದಕ್ಕೆ ಮೀನಕ ಹೊಸಿ ಕಿವಿ ಕೊಡು ನೀನು ಕಡೆಗೆ. ಯಾಕೆಂತಂದ್ರೆ ಈಗ ಮೂರ್ ದಿನಕ್ಕೆ ಮಾತ್ರ ಸೀಮಿತ ಮಾಡ್ಕೊಂಡು ಮೂರ್ ದಿನದಲ್ಲಿ ಎಷ್ಟು ವಿಚಾರವ, ಒಂದು ಪ್ರಾಣಿ ಸಾಕೋದ್ರ ಬಗ್ಗೆ, ಒಂದು ಪಕ್ಷಿ ಸಾಕೋದ್ರ ಬಗ್ಗೆ, ಒಂದು ಬೆಳೆ ಬೆಳೆಯೋದ್ರ ಬಗ್ಗೆ ತರಬೇತಿ ಹೇಳ್ಕೊಡಕ್ ಸಾಧ್ಯವೋ ಅಷ್ಟು ವಿಚಾರಗಳನ್ನ ಉಚಿತವಾಗಿ ಹೇಳ್ಕೊಡ್ತಾರೆ. ಮತ್ತಮೇಲೆ ಅವ್ರದೇ ಸಂಸ್ಥೆದಾಗೆ ಮನೆಗಿನ ಎಲ್ಲ ಇರ್ತದಂತೆ, ಆಯ್ತಾ, ಅಲ್ಲೇ ಉಳ್ಕೊಂಡಿದ್ದು ಮತ್ತಮೇಲೆ ಲಾಟಿಗೆ ಬರ್ಬೇಕಾದ್ರೆ ಉಸಿ ಕೈಗೆ ಹಣನು ಕೊಡ್ತಾರಂತೆ. ಆಯ್ತಾ, ಅಂದ್ರೆ ಬೆಳೀಲಿ ನಮ್ಮ ರೈತರು, ಬೆಳೀಲಿ ತಿಳ್ಕೊಳ್ಳಿ ಮಾಡ್ಲಿ, ಕಸುಗಳನ್ನ ಕಲ್ತ್ಕೊಂಡು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಪಶುಪಾಲನಾ ಇಲಾಖೆಯವರು ಟ್ರೈನಿಂಗ್ ಎಲ್ಲ ಕೊಡ್ತಾವ್ರೆ. ಅಂತರಲ್ಲಿ ನನಗೆ ಒಂದು ವಿಚಾರ ತಿಳ್ಕೊಬಂದೆ ಅಣ್ಣ, ಯಾಕೆ ಇದನ್ನ ತಿಳ್ಕಂದೆ ಗೊತ್ತಾ, ಈಗ ಮೊಲನುವೆ ಸಿಕ್ಕಾಪಟ್ಟೆ ಮರಿ ಹಾಕ್ತಾವಂತೆ, ಜಾಸ್ತಿ ಮರಿ ಹಾಕ್ತಾವ. ಹಂಗಾಗಿ ನೋಡು ವರ್ಷದಾಗೆ ಸಾಕಷ್ಟು ಲಾಭನು ಮಾಡ್ಕೋಬಹುದು, ಮತ್ತ ಅದಕ್ಕೇನು ಸಿಕ್ಕಾಪಟ್ಟೆ ಏನು ದುಡ್ಡು ಗಿಡ್ಡ ಏನು ಬೇಕಾಕಲ್ಲ. ಮತ್ತಾಮೇಲೆ ಅದನ್ನ ಒಂಥರ ಕೇಜು, ಈ ಕೋಳಿ ಪಳಿ ಎಲ್ಲ ನಾವು ಹೊರಗಡೆ ನೋಡ್ತೀವಲ್ಲ, ಕೋಳಿ ಫಾರಂ ಅಲ್ಲೆಲ್ಲ ಇಟ್ಕೊಂಡಿರ್ತಾರಲ್ಲ ಕೇಜು ಚಿಕ್ಕ ಚಿಕ್ಕವು, ಅಂತದೆಲ್ಲ ಸಾಕ್ಬೋದು, ಮತ್ ಜಾಸ್ತಿ ಬಂಡವಾಳ ಬೇಕಾಗಿಲ್ಲ ಅಂದ್ರ. ಅದಕ್ಕೆ ಮೂರ್ ದಿನದ ತರಬೇತಿಲಿ ಏನೇನ್ ಹೇಳ್ಕೊಡ್ತೀರಿ ಸಾಹೇಬ್ರೆ ಅಂತ ಕೇಳ್ದೆ. ಅದಕ್ಕೆ ಅವರು ನೋಡಪ್ಪ, ಬಂದ ದಿನ, ಮಾರನೇ ದಿನ, ಅದ್ರ ಆಚೆ ದಿನ, ಮೂರೇ ದಿನ ತರಬೇತಿ ಇರೋದು. ಈಗ ಮೊದಲನೇ ದಿನ ನೀವು ಬಂದಾಗ ನಾವೇನ್ ಹೇಳ್ಕೊಡ್ತೀವಿ ಅಂತಂದ್ರೆ, ಈ ಮೊಲ ಸಾಕಾಣಿಕೆಯ ವಿಶೇಷತೆ ಏನು, ಯಾತಕ್ ಮೊಲ ಸಾಕ್ಬೇಕು, ಆಮೇಲೆ ಈ ಮೊಲಗಳಲ್ಲಿ ಯಾವ್ಯಾವ ತಳಿಗಳವೆ, ಈ ವಿಚಾರವ ಮೊದ್ಲು ನಮಗೆ ಮಂದಟ್ ಮಾಡ್ಕೊಡ್ತಾರಂತೆ. ಅದಾದ್ಮೇಲೆ ನಾನು ಆಗ್ಲೇ ಹೇಳ್ದೆ ನೋಡು, ಈಗ ಮೊಲಗಳನ್ನ ನಾವು ಕೇಜಲ್ಲಿ ಸಾಕ್ಬೇಕು ಅಂತವ, ಅಂದ್ರೆ ಅದಕ್ಕೆ ಅಂತ ಒಂದ್ ಮನೆ ಸಪರೇಟ್ ಆಗಿ ಕಟ್ಟಿದ್ರು ಪರವಾಗಿಲ್ಲ, ಅಂದ್ರೆ ಹೆಂಗ್ ನಾವು ನಿರ್ಮಾಣ ಮಾಡ್ಕೋಬೇಕು ಮೊಲ ಸಾಕಕ್ಕೆ ಮನೆಯ, ಮತ್ತೆ ಅದನ್ನ ನಾವು ಯಾವ ತರ ಜೋಪಾಣಿಕೆ ಮಾಡ್ಬೇಕು, ಯಾಕೆಂದ್ರೆ ಪ್ರತಿಯೊಂದು ಈಗ ನಾವು ಹೊಸ ತರದ ಅದೇ ತರವ ಇದಕ್ಕೂ ಯಾವ ತರ ಮಾಡ್ಕೋಬೇಕು, ಅದನ್ನ ಯಾವ ತರ ನಾವು ಜೋಪಾಸನೆ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತಾರಂತೆ. ಇಷ್ಟು ಜೊತೆಗೆ ಒಬ್ರಿಬ್ರಿಗೆಲ್ಲ ಟ್ರೈನಿಂಗ್ ಕೊಡೋದವರು, ಆಯ್ತಾ, ಒಂದ್ 30 ಜನ, ಒಂದ್ 25 ಜನ ಹಿಂಗೆಲ್ಲ ಇರ್ತಾರಲ್ಲ. ಯೋಚನೆ ಮಾಡ್ಬೇಡ ಸಂಕ್ರಣ, ನಾನು ನನ್ ಜೊತೆ ಅರ್ಪಿತಕ್ಕ, ವೀಣಕ್ಕ, ಆಚೆ ಮನೆ ಅನಿತಕ್ಕ, ಚಂದ್ರಕ್ಕ, ಇನ್ನೂ ಒಂದ್ 3-4 ಜನ ಅವ್ರೇ ಹೇಳ್ತೀನಿ, ಒಂದ್ 10 ಜನದ್ ಕೊಟ್ಬಿಡು ನಮ್ಮಳ್ಳಿಯಿಂದಾನೆ. ಉಸಿ ತಡಿ, ನಾನ್ ಏನ್ ಹೇಳಕ್ ಬಂದೆ ಅಂತಂದ್ರೆ, ಈಗ ಅಲ್ಲಿ ಟ್ರೈನಿಂಗ್ ನಡಿಬೇಕಾದ್ರೆ ಅವರು ಬರೀ ಒಬ್ರಿಬ್ರಿ ಕೊಡಕಲ್ಲ, ಒಂದ್ 15-20 ಜನ 30 ಜನಕ್ಕೂ ಕೊಡ್ತಾರೆ. ಆಗ ಈ ಎರಡು ವಿಚಾರ ಆದ್ಮೇಲೆ ಅವತ್ತಿನ ಸಾಯಂಕಾಲಕ್ಕೆ ಅಷ್ಟು ಜನ ಬಂದಿರ್ತಾರಲ್ಲ, ಯಾಕಂದ್ರೆ ಏನು ಒಂದೇ ಊರ್ನವ್ರು ಬಂದಿರಕಲ್ವಲ್ಲ, ಅವರೆಲ್ಲರನ್ನೂ ಸೇರಿಸಿ ಗುಂಪು ಚರ್ಚೆ ಮಾಡಿಸ್ತಾರಂತೆ. ಆಮೇಲೆ ಯಾರಿಗಾರು ಏನಾದ್ರು ಇದ್ರ ಬಗ್ಗೆ ಏನಾದ್ರು ಡೌಟು ಪಾಟು ಇದ್ರೆ ಅಲ್ಲೇ ಪ್ರಶ್ನೆ ಕಿಸ್ನ ಕೇಳ್ಕೊಂಡು ಅದಕ್ಕೆ ಅಲ್ಲೇ ಉತ್ತರಗಳನ್ನ ಹೇಳ್ಕೊಡ್ತಾರೆ. ಇದು ಮೊದಲನೇ ದಿನದಾಯ್ತು. ಇನ್ನು ಎರಡನೇ ದಿನದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಈಗ ನಮ್ಗಳಿಗೆಲ್ಲ ಹೆಂಗವ ಒಂದು ಪೌಷ್ಟಿಕಾಂಶ ಇರೋ ಆಹಾರ ಬೇಕು, ನಾವು ಗಟ್ಟಿಯಾಗಿರ್ಬೇಕು, ಓಡಾಡಬೇಕು, ಭಂಗ ಮಾಡಬೇಕು ಅನ್ನೋದಾರೆ ಅಲ್ವಾ. ಅದೇ ತರ ಮೊಲ ಸಾಕ್ಬೇಕು ಅನ್ನೋದಾದ್ರೆ ಅದಕ್ಕೆ ಸಮತೋಲನ ಆಹಾರವನ್ನು ಯಾವ ತರ ಪೂರೈಕೆ ಮಾಡಬೇಕು, ಮತ್ತೊಮ್ಮೆ ಅದಕ್ಕೆ ಏನೆಲ್ಲ ತಿಂತದೆ, ಏನೆಲ್ಲ ಬೆಳೆಗಳನ್ನ ನಾವು ಅದಕ್ಕೆ ಕೊಡಬಹುದು, ಈ ಕುರಿತಂತೆ ಒಂದು ಅರ್ಧ ದಿನದವರು ಹೇಳ್ಕೊಡ್ತಾರೆ ಅಂದ್ರೆ ಎರಡನೇ ದಿನದಲ್ಲಿ. ಅದಾದ್ಮೇಲೆ ನೋಡು, ಈಗ ನಾವು ಹೊಸ ಮತ್ತೆ ಕರ ಕಟ್ಟಿರ್ತೀವಿ, ಕುರಿ ಆಡು ಕಟ್ಟಿರ್ತೀವಲ್ಲ, ಅವೆಲ್ಲ ಕಟ್ಟಿದಾಗ ಯಾವ್ದು ಗಬ್ಬಾಗೈತೆ ಅದನ್ನ ಬೇರೆ ಕಟ್ತೀವಿ. ಈಗ ಇನ್ನು ಯಾವ್ದು ಗಬ್ಬಕ್ಕೆ ಬರ್ಬೇಕು, ಹಾಲು ಕೊಡ್ತೀರಾ ಹಸ ಅಂತವನ್ನೆಲ್ಲ ಬೇರೆ ಬೇರೆ ಕಟ್ತೀವಲ್ಲ, ಅದೇ ತರ ಮೊಲಗಳಲ್ಲಿ ನಾವ್ ಯಾವ ತರ ತಳಿ ಸಂವರ್ಧನೆ ಮಾಡ್ಬೇಕು, ಗಬ್ಬದ ಮೊಲಗಳನ್ನ ಮತ್ತೆ ಮರಿಗಳನ್ನ ಯಾವ ತರದ ಪಾಲನೆ ಪೋಷಣೆ ಮಾಡ್ಬೇಕು, ಈ ಕುರಿತಂತೆ ವಿಚಾರಗಳನ್ನ ಹೇಳ್ಕೊಡ್ತಾರೆ. ಇದ್ರ ಜೊತೆಗೆ ನೋಡು, ಮುಖ್ಯವಾಗಿ ತಿಳ್ಕೊಬೇಕಾದ ವಿಚಾರ, ಈಗ ನಮ್ಗೆ ಗೊತ್ತಿರಕ್ಕಲ್ಲ ಏನಣ್ಣ, ಈಗ ನಮ್ಗೆ ಆದ್ರೂ ಈಗ ನಾವು ಆರಂಭದಲ್ಲಿ ಅದನ್ನೇ ತಾನೇ ಹೇಳಿತ್ತು, ಈ ಕಾಯಿಲೆ ಕಸಾಲೆಲ್ಲ ಬರ್ತದೆ ಜಾಸ್ತಿ ತಿರುಗಾಡಿದ್ರೆ ಬಿಸಿಲಲ್ಲಿ ಅಥವಾ ಚಳಿಲಿ ಮಳೆಯಲ್ಲ ಅನ್ಬಲ್ಲ, ಹಂಗೆಯ ಈ ಮೊಲಗಳಿಗೂ ಸಾಮಾನ್ಯವಾಗಿ ರೋಗ ಮತ್ತೆ ಕಾಯಿಲೆಗಳು ಬರ್ತವಂತೆ. ಅವು ಯಾವ್ಯಾವ ಕಾಯಿಲೆ ಮೊಲಗ ಬರ್ತದೆ, ಅವು ಏನಾದ್ರು ಬಂದ್ರೆ ಅದನ್ನ ನಾವು ತಡೆಗಟ್ಟದ್ ಹೇಗೆ ಅನ್ನೋ ಕುರಿತಂತೆ ವಿಚಾರವಾಗಿ ತಿಳಿಸ್ಕೊಡ್ತಾರೆ. ಇದ್ರ ಜೊತೆಗೆ ನೋಡು, ಮುಖ್ಯವಾದ ವಿಚಾರ ಏನು ಅಂತಂದ್ರೆ, ಎರಡನೇ ದಿನದಲ್ಲಿ ಅವ್ರು ಹೇಳ್ಕೊಡೋದು, ಈಗ ನನಗೆ ಮೊಲ ಸಾಕೋದ್ ಹೆಂಗೆ ಅಂತ ಗೊತ್ತಿಲ್ಲ, ಮೊಲ ಸಾಕಿರೋರು ಇರ್ತಾರಲ್ಲ, ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಸಾಕಿರ್ತಾರೆ, ಅವ್ರ ಅನುಭವ ಎಲ್ಲ ಇರ್ತದಲ್ಲ, ಅಂತ ಮೊಲ ಸಾಕಾಣಿಕೆ ಕೇಂದ್ರಕ್ಕೆ ನಮ್ಮನ್ನ ಭೇಟಿ ಮಾಡಿಸಿ ನಾವೇ ಪ್ರತ್ಯಕ್ಷವಾಗಿ ಅದನ್ನ ನೋಡಬಹುದು. ಹೆಂಗ್ ಸಾಕ್ತವ್ರೆ, ಏನಾದ್ರು ತೊಂದರೆ ಬಂದ್ರೆ ಆಯ್ತದ, ಈಗ ಕಡಿಮೆ ಸಾಕಿದ್ರಂಗೆ ಜಾಸ್ತಿ ಸಾಕಿದ್ರಂಗೆ ಅವ್ರ ಅನುಭವಗಳನ್ನ ನಮ್ಮ ಮುಂದೆ ಹಂಚ್ಕೊತಾರೆ. ನೋಡು ಹೆಂಗೆ ವಿಚಾರ ಗಮನಿಸ್ಕೊಬಿಟ್ಟೆ ಸರಿಯಾಗಿ ಅಂತವ, ಇನ್ನ ಕಡೆ ದಿನ ಮಾಡ್ಬೇಕು ಅಂತ ಮನ್ಸ್. ಇದೇ ಮುಖ್ಯವಾಗಿ ಟ್ರೈನಿಂಗ್ ಅಲ್ಲಿ ಹೇಳ್ಕೊಡೋಣೆ. ಆಮೇಲೆ ಕಡೆಯ ದಿನದಲ್ಲಿ ಮೂರನೇ ದಿನದಲ್ಲಿ ನೋಡು, ಈಗ ನಾವು ಯಾವ್ದನ್ನೇ ಮಾಡಿದ್ರು ಯಾವ್ದನ್ನೇ ಸಾಕಿದ್ರುವೆ ನಮ್ಗೆ ಮುಖ್ಯವಾಗಿ ಏನ್ ಬೇಕಪ್ಪ, ಆದಾಯ ಬರಬೇಕು. ಆದಾಯ ಬರ್ಲಿಲ್ಲ ಅಂತ ನಾವ್ಯಾಕೆ ಸಾಕಕ್ ಹೋಗ್ಬೇಕು. ಅದಕ್ಕಾಗಿ ಈಗ ಮೂರನೇ ದಿನದಲ್ಲಿ ಅವರು ಈಗ ಮೊಲದ ಮಾಂಸವನ್ನ ಯಾವ ತರ ಸಂಸ್ಕರಣೆ ಮಾಡಬೇಕು, ಆಮೇಲೆ ಮೊಲದ ಮಾಂಸ ಯಾರು ತಗೋತಾರೆ, ಇದಕ್ ಮಾರುಕಟ್ಟೆ ಹೆಂಗೆ, ರೇಟ್ ಹೆಂಗೆ, ಈ ಕುರಿತಂತೆ ವಿಚಾರಗಳ ತಿಳಿಸ್ಕೊಡ್ತಾರೆ. ನೋಡು, ಎಲ್ಲಕ್ಕಿಂತ ಮುಖ್ಯವಾಗಿ ನನ್ಗೆ ಇಷ್ಟು ದಿನ ಅದು ಗೊತ್ತೇ ಇತ್ತಿಲ್ಲ, ಈಗ ಈ ಕುರಿದು ಚರ್ಮ, ಇದು ಕುರಿದು ಉಣ್ಣೆ, ಇವಕ್ ಮಾತ್ರ ಬೇಡಿಕೆ ಅಂತ ಅನ್ಕೊಂಡಿದ್ದೆ. ಈಗ ನೋಡು, ಮೊಲದ ಚರ್ಮಕ್ಕೂ ಬಹಳ ಬೇಡಿಕೆ ಅಂತೆ. ಹಂಗಾಗಿ ಮೊಲದ ಚರ್ಮವ ಯಾವ ತರ ಸಂಸ್ಕರಣೆ ಮಾಡಿ ಅದನ್ನ ಮಾರಾಟ ಮಾಡಬಹುದು, ಈ ಕುರಿತಂತೆ ವಿಚಾರವನ್ನು ತಿಳಿಸ್ಕೊಡೋದ್ರ ಜೊತೆಗೆ, ಈಗ ಸಾಮಾನ್ಯವಾಗಿ ಮಾರುಕಟ್ಟೆ ಅಂತಂತನ್ನೋದು ಬಹಳ ಎಲ್ಲ ಒಂದು ಕ್ಷೇತ್ರದಾಗುವೆ ಕಷ್ಟ. ಈಗ ನಾವ್ ಯಾವ್ದೇ ಬೆಳೆ ಬೆಳಿಲಿ ಅಥವಾ ಆಡು ಕುರಿ ಸಾಕ್ಲಿ ಅಥವಾ ಹೊಸ ಹೊಸ ಇಟ್ಕೊಳ್ಳಿ, ಅವನ್ನ ಮಾರಾಟ ಮಾಡಕ್ಕೆ ನಮ್ಗೆ ಒಸಿ ಕಷ್ಟ. ಇಂಥ ಸಂದರ್ಭದಲ್ಲಿ ಅದನ್ನ ಮಾರಾಟ ಮಾಡೋದ್ ಹೆಂಗೆ, ಮತ್ತೆ ಮಾರಾಟ ಮಾಡ್ಬೇಕಾದ್ರೆ ನಾವ್ ಏನೆಲ್ಲ ಸವಾಲುಗಳನ್ನ ಎದುರಿಸ್ತೀವಿ, ಕಷ್ಟಗಳು ಬರ್ತದೆ, ಏನ್ ಸುಖ ಕಾಣ್ತೀವಿ, ಈ ಕುರಿತಂತ ವಿಚಾರಗಳನ್ನ ನಮ್ಗೆ ಬಹಳ ವಿವರವಾಗಿ ಹೇಳ್ಕೊಡ್ತಾರೆ. ಇಷ್ಟು ನೋಡಪ್ಪ, ಈಗ ಈ ಮೂರು ದಿನದಲ್ಲಿ ನಾವು ಏನಾರು ಮೊಲ ಸಾಕ್ಬೇಕು ಅನ್ನೋದಾದ್ರೆ ಈ ಪಶುಪಾಲನಾ ಇಲಾಖೆಯಿಂದ ಉಚಿತವಾಗಿ ಹೇಳ್ಕೊಡ್ತಾರೆ. ಇಂಥ ಒಂದ್ ಕೆಲಸನ ಮಾಡಬಹುದು. ನೋಡಪ್ಪ, ನಾನು ಇದ್ದ ಪ್ಯಾಟೆಗೆ ಹೋಗಿ ತಿಳ್ಕೊ ಬಂದಿರೋ ವಿಚಾರ ನಿಮ್ಮಿಬ್ರಿಗೂ ಹೇಳಿದೆ. ಅಣ್ಣಯ್ಯ, ಏನ್ ಗೊತ್ತಾ, ಈಗ ಸಂಕ್ರಮಣ ಇಷ್ಟೊತ್ತಂಕ ವಿವರವಾಗೇನೋ ಹೇಳ್ತು ಆಯ್ತಾ, ಈ ತರ ಟ್ರೈನಿಂಗ್ ಐತೆ ಮೀನಕ್ಕ, ಹೋಗ್ ಬನ್ನಿ, ತುಂಬಾ ಜನ ಇಷ್ಟ ಜನ ಅಂತ ಇರ್ತಾರೆ, ಅವರಿಗೆ ಹೇಳ್ಕೊಡೋದು, ಒಂದಷ್ಟು ಜನ ಹೆಸರು ನೋಂದಾಯಿಸ್ಕೊಳ್ಳಿ ಅಂತೆಲ್ಲ ಹೇಳ್ತಲ್ಲ. ನಾ ಹೇಳೋದು, ಈಗ ನೀನು ಯಾವಾಗ್ಲೂ ನಮ್ಗೆ ಹೇಳ್ತಾ ಇದ್ದೆ, ಮನೆ ಬಾಗ್ಲಿಗೆ ಈಗ ಹಳ್ಳಿಲಿ ನಾವೇನೋ ಬೆಳಿತೀವಪ್ಪ, ಮನೆ ಬಾಗ್ಲಿಗೆ ಬಂದ್ ಖರೀದಿದಾರರು ಬಂದು ಅದನ್ನ ಕೊಂಡ್ಕೊಳ್ತಾರೆ, ಆತರ ಆದ್ರೆ ಎಷ್ಟ್ ಚೆನ್ನಾಗಿರುತ್ತೆ. ಈ ತರ ಮೊಲ ಸಾಕಾಣಿಕೆ ಮಾಡಿದಾಗ ಅವರೇ ಬಂದ್ ಖರೀದಿ ಮಾಡ್ತಾರೆ, ಅದ್ರ ಬಗ್ಗೆ ನಂಗೆ ಒಸಿ ವಿಚಾರ ಹೇಳು, ನಿಂಗೆ ಇನ್ನೂ ಚೆನ್ನಾಗಿ ತಿಳ್ಕೊಂಡಿರ್ತೀವಿ. ಅದು ಏನು ಅಂತ ಅಂದ್ರೆ ನೋಡವ, ಯಾವ್ದು ಡಿಮ್ಯಾಂಡ್ ಇರ್ತದ, ಯಾವ್ದಾರ ಆಗಿರ್ಲಿ, ಡಿಮ್ಯಾಂಡ್ ಇತ್ತ ಅವರೇ ಮನೆ ಬಾಗಿಲು ಹುಡುಕೊಂಡ್ಬರ್ತಾರೆ, ಡಿಮ್ಯಾಂಡ್ ಇಲ್ವಾ ಬರಕ್ಲ, ನಾವು ತಗೊಂಡೋಗಿ ಕೊಡ್ಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು, ಯಾವ್ದು ಡಿಮ್ಯಾಂಡ್ ಇರ್ತದ ಅದ ಸಾಕ್ಬೇಕು. ಇದಕ್ಕೂ ಡಿಮ್ಯಾಂಡ್ ಐತೆ, ಯಾಕೆ ಅಂತ ಅಂದ್ರೆ ಮಲವ ಎಲ್ಲಾರು ಸಾಕಲ್ಲ. ಈಗ ಏನು ದನ ಕರ ಸಾಕ್ತಂಗೆ, ನಾಯಿ ಸಾಕ್ತಂಗೆ, ಮನೆ ಮನೆಯಲ್ಲಿ ಎಲ್ಲವ ಸಾಕಲ್ಲ. ಯಾರೋ ಒಂದು ನೂರಲ್ಲಿ ಒಬ್ರು ಇಬ್ರು ಈ ತರದವ್ರು ಮಾತ್ರವ, ಮೊನ್ನೆ ಒಬ್ರು ಹೇಳ್ತಾ ಇದ್ರು ಕಂಚಕ್ರಣ, ಒಂದ್ ಜೊತೆ ಮಲ ತಂದ್ಬಿಟ್ರೆ ಮನೆಗೆ ಒಂದ್ ವರ್ಷಕ್ಕೆ ನಿನ್ ಮನೆ ತುಂಬೋಯ್ತದ ನೋಡಪ್ಪ ಅಂತ ಹೇಳಿ. ನಮಗೂ ಅದ್ರ ಮೊನ್ನೆ ಟ್ರೈನಿಂಗ್ ಹಂಗೆ ಹೇಳಿದ್ರು, ನನಗಾಗ ನೀನ್ ಹೇಳಿದ ವಿಚಾರ ಜಪ್ತಿ ಬತ್ತು. ಹಣೆಯ ಕಳೆದ ವಾರ ಸಿಕ್ತಾಗ ಹೇಳಿದ್ನಲ್ಲ, ಈಗ ಒಂದ್ ಜೊತೆ ಇಟ್ಕೊಬಿಟ್ರೆ, ಒಂದ್ ಗಂಡು ಹೆಣ್ಣು ಇಟ್ಕೊಬಿಟ್ರೆ, ಒಂದ್ ವರ್ಷ ತುಂಬಾ ಒಳಗಡೆ ಹೆಚ್ಚು ಕಡಿಮೆ ಒಂಥರ ಈ ಮನೆಯೆಲ್ಲ ಪುಟ್ ಪುಟ್ ಪುಟ್ಟಕ್ಕೆ ಓಡಾಡ್ತಾವ್ ಮಕ್ಕಳು, ಹಂಗೆ ಅವು ಓಡಾಡ್ತಿರ್ತವೆ ಅಂತ ಹೇಳಿರ್ತವ. ಹೌದು, ನೋಡಕ್ ಒಳ್ಳೆ ಮುದ್ದ ಮುದ್ದಾಗಿರ್ತವೆ, ಮನೆ ಒಳಗೆ ಓಡಾಡ್ಕೊಂಡಿದ್ರೆ ನಮ್ಗೂ ಏನೋ ಒಂಥರ ಖುಷಿ ಆಗ್ತದೆ. ಆಮೇಲೆ ನೋಡು, ಇವತ್ತು ನೀನ್ ಎಂತ ಒಂದು ಒಳ್ಳೆ ವಿಷಯ ಹೇಳಿದೆ ಅಂತ ಅಂದ್ರೆ ಶಂಕರಣ್ಣ, ಭಾರಿ ಒಳ್ಳೆ ವಿಷಯ ಹೇಳಿದೆ. ಆಮೇಲೆ ಈಗ ನೋಡು, ಈಗ ಇವೆಲ್ಲ ಏನ್ ಹೊಸದಲ್ಲ, ಈಗ ಹಿಂದಿನಿಂದಲೂ ಮಾಡ್ಕೊಂಡ್ ಬಂದಿರೋದೇ. ದನ ಸಾಕ್ತಿವಿ, ಕುರಿ ಸಾಕ್ತಿವಿ, ಹಂದಿ ಸಾಕ್ತಿವಿ, ಮೇಕೆ ಸಾಕ್ತಿವಿ, ಎಮ್ಮೆ ಸಾಕ್ತಿವಿ, ಕೋಳಿ ಸಾಕ್ತಿವಿ, ಎಲ್ಲಾನು ಸಾಕೊಂಡ್ ಬಂದಿದೀವಿ. ಈ ಮೊಲ ಸಾಕ ಅಂತಾರ ಸಾಕ್ತಾರೆ, ಇಲ್ಲಿನೂ ಸಾಕ್ತಾರೆ, ಇಲ್ಲಿನೂ ಸಾಕ್ತಾರೆ. ಅದು ಪೂರ್ತಿ ಇಲ್ಲಿ ಅಂತ ಅಲ್ಲ, ಅದೇ ಬೇರೆ ತಳಿ, ಅದು ಗಿನಿಯಾ ಪಿಗ್ ಅಂತ ಹೇಳಿ ಕರೀತಾರೆ ಶಂಕರ. ಹೊಸ ವಿಚಾರ ಹೇಳ್ತಾ ಇತ್ತಲ್ಲ ಸಲ ಹೇಳೋಣ, ಗಿನಿಯಾ ಪಿಗ್ ಅಂತ ಹೇಳ್ಬಿಟ್ಟು ಅದ್ರ ಹೆಸರು. ಅಂತಂದ್ರೆ ಇಲ್ಲಿನಲ್ಲೇ ಒಂದ್ ತಳಿ ಬಿಳಿ ಇಲಿ ಅಂತ ಕರಿಬಹುದು ನೋಡಪ್ಪ, ಬೆಳಗ್ ಇರ್ತವೆ. ಅಂದ್ರೆ ನಾವ್ ನೋಡ್ರೆ ಇಲಿಗಳೆಲ್ಲ ಸಾಮಾನ್ಯ ಕಪ್ಪು ಇರ್ತದೆ, ಬೂದ್ ಬಣ್ಣ ಇರ್ತದೆ, ಇದು ಬೆಳ್ಳಗಿರುತ್ತಂತೆ, ಬೆಳ್ಳಗಿರ್ತದೆ ಇದು ಬಿಳಿ ಇಲಿ. ಇದು ಯಾಕೆ ಸಾಕ್ತಾರೆ ಅಂತ ಅಂದ್ರೆ, ಇದು ಈ ಸಂಶೋಧನೆಗಳಿಗೆಲ್ಲ ಭಾರಿ ಬಳಕೆ ಮಾಡ್ತಾರಂತೆ. ಸಂಶೋಧನೆ ಅಂತ ಅಂದ್ರೆ, ಈಗ ಯಾವ್ದೋ ಒಂದ್ ಕಾಯಿಲೆ ಅದಕ್ಕೆ ಒಂದ್ ಮಾತ್ರೆ ಕಂಡಿರ್ತಾರೆ. ಈಗ ನೋಡಪ್ಪ ಈ ಕರೋನಕ್ಕೆ ಔಷಧಿ ಇಲ್ಲ ಔಷಧಿ ಇಲ್ಲ ಅಂತಿದ್ರು, ಔಷಧಿ ಕಂಡಿಡಬೇಕು ಅಂತ ಹೇಳ್ಬಿಟ್ಟು ಕಂಡಿಡಿಯಕ್ಕೆ ಅಂತ ಹೊರಟ್ರ, ಅದಕ್ಕೊಂದು ಲಸಿಕೆ ಅಂತ ಕಂಡಿಡಿದ್ರ, ಅದೇನ್ ಮಾಡ್ತಾರೆ ಮೊದ್ಲು ಆ ಇಲಿಗಳ ಮೇಲೆ ಪ್ರಯೋಗ ಮಾಡ್ತಾರೆ. ಯಾಕೆಂತಂದ್ರೆ ಮನುಷ್ಯನ ಮೇಲೆ ನೇರವಾಗಿ ಪ್ರಯೋಗ ಮಾಡಕ್ ಆಗೋದಿಲ್ಲ, ಹೊಸ ಹೊಸವು ಅವ್ ಯಾವ ಪರಿಣಾಮ ಬೀರ್ತವೆ ಏನು ಅಂತ ನಮಗೆ ಗೊತ್ತಿರಲ್ಲ. ಅದಕ್ಕೆ ಇಲಿ ಮಗಳ ಮೇಲೆ ಬೇರೆ ಪ್ರಾಣಿಗಳ ಮೇಲೆ ಅದನ್ನ ಪ್ರಯೋಗ ಮಾಡ್ತಾರೆ, ಅದರಲ್ಲೂ ಕೂಡ ಇಲಿಗಳ ಮೇಲೆ ಮಾಡ್ತಾರೆ. ಯಾಕೆ ಅಂತಂದ್ರೆ ನಮ್ಗೆ ಅದ್ರ ಫಲಿತಾಂಶ ಬೇಗ ಗೊತ್ತಾಗ್ತದೆ, ರಿಸಲ್ಟ್ ಅಂತೀವಲ್ಲ ಬೇಗ ಬೇಗ ಗೊತ್ತಾಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಅದನ್ನ ಈ ಪ್ರಯೋಗಕ್ಕೆ ಅಂತ ಹೇಳಿ ತಗೊಂಡೋಯ್ತಾರೆ. ಈಗ ಇದು ಸಾಕರ್ ಯಾರು ಅಂತ ಅಂದ್ರೆ ರೈತರೇ ಸಾಕೋದು, ಈಗ ಯಾರ್ಯಾರು ಸಾಕಂಗಿಲ್ಲ. ಯಾಕೆ ಅಂತಂದ್ರೆ ಬಹಳ ಮುಖ್ಯವಾಗಿ ಇದಕ್ಕೆ ಹುಲ್ಲು ಬೇಕು, ಸೊಪ್ಪು ಬೇಕು. ಈಗ ನಮ್ಗೆ ಜಮೀನ್ ಇದ್ರೆ ಸಾಕ್ಬೋದು, ಜಮೀನ್ ಇಲ್ಲ ಅಂತ ಅಂದ್ರೆ ಸಾಕಕ್ಕಾಗಲ್ಲ. ಅದಕ್ಕೋಸ್ಕರವ ಈ ನಮ್ ಚನ್ನರಾಯಪಟ್ಟಣ, ಅರಸೀಕೆರೆ, ಈ ಕಡೆ ಕುಣಿಗಲು, ನಾಗಮಂಗ್ಲ, ಈ ಕಡೆ ಎಲ್ಲವ ಜಾಸ್ತಿ ಆಗೈತೆ. ಬೆಂಗಳೂರಿಗೆ ಬೇರೆ ಹತ್ರವಲ್ಲ, ಈ ಎಲ್ಲ ಈ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳು ಪ್ರಯೋಗಶಾಲೆಗಳೆಲ್ಲ ಬೆಂಗಳೂರಿನಲ್ಲಿ ಇರ್ತವೆ. ಹಂಗಾಗಿ ನೋಡಪ್ಪ ಇಲ್ಲಿ ಚನ್ನರಾಯಪಟ್ಟಣಕ್ಕೆ ಹೈದರಾಬಾದ್ ಬಂತ ಆಡೋತಾರಂತೆ, ಬಿಳಿ ಇಲಿಯ. ನಮ್ಗೆ ಇಷ್ಟೇ ಬೇಕು ಅಂತ ಹೇಳ್ತಾರಂತೆ, ನಮ್ಗೆ ಇಷ್ಟು ಗ್ರಾಮ್ ಇರಬೇಕು. ಯಾಕೆಂತಂದ್ರೆ ಅವರು ಇಷ್ಟು ಡೋಸ್ ಕೊಡಬೇಕು ಅಂತ ಅಂದಾಗ ಇಷ್ಟು ತೂಕ ಇರಬೇಕು ಅಂತ ಆಯ್ತದೆ. 100 ಗ್ರಾಮು, 150 ಗ್ರಾಮು, 200 ಗ್ರಾಮು, 250 ಗ್ರಾಮು, 300 ಗ್ರಾಮು, ಅದಕ್ಕಿಂತ ಜಾಸ್ತಿ ತೂಕ ಬರೋದಿಲ್ಲ. ಅವು 300 ಗ್ರಾಮ್ ಒಳಗಡೆ ಇರ್ತವೆ, ಇಷ್ಟಿಷ್ಟು ಬೇಕು ಅಂತ ಆರ್ಡರ್ ಕೊಟ್ಬಿಡ್ತಾರೆ. ಆರ್ಡರ್ ಕೊಡ್ತಾರೆ, ಅಷ್ಟು ದಿವಸ ನಾವು ಸಾಕದ ಅದನ್ನ ಸಾಕ್ಬಿಟ್ಟು ತಗೊಂಡು ಹೋಗ್ಬಿಟ್ಟು ಕೊಡೋದ್ ಅಲ್ಲಿಗೆ. ಸಂಕ್ರಣ ಇಲ್ಲ ಅಣ್ಣಯ್ಯ ಹೇಳದ್ ಹೆಂಗಾಯ್ತು ಅಂದ್ರೆ, ಈಗ ನೀನ್ ಮೊಲ ಸಾಕಾಣಿಕೆ ಮಾಡು ಅಂತ ಶುರು ಹಚ್ಕೊಂಡು ಇಷ್ಟು ವಿಚಾರ ಹೇಳದೆ, ಈಗ ಹೊಸ ವಿಚಾರ ಬಿಳಿ ಇಲಿನು ಸಾಕ್ಬೋದು ಅಂತ. ಈಗ ಮಲಕ್ ರೆಡಿ ಆದವರೆಲ್ಲ ಬಿಳಿ ಇಲಿಗೂ ರೆಡಿ ಆಗ್ಬೋದು ಅಲ್ವಾ ಸಾಕಕ್ಕೆ? ಹೌದು, ಅಣ್ಣಯ್ಯ ಹೇಳ್ತಾರೆ ವಿಚಾರದಲ್ಲಿ ಒಂದು ವಿಚಾರ. ಈಗ ಸಾಮಾನ್ಯ ನಾವು ಹಿಂದೆ ಎಲ್ಲ ಹೆಂಗ್ ಕೇಳ್ತಿದ್ವು ಅಂತಂದ್ರೆ, ಅಣ್ಣಯ್ಯ ಈಗ ಈ ಚಂದ್ರಲೋಕಕ್ಕೆ ಹೋಗಕ್ಕೆ ಈ ನಾಯಿಗಳನ್ನ ಕಳ್ಸಿಬಿಟ್ಟು ಪರೀಕ್ಷೆ ಮಾಡ್ತಾರಂತೆ ಅಂತ, ಈ ಪ್ರಾಣಿಗಳು ಅಂತಂದಾಗ ನನಗೆ ಈ ನಾಯಿಗಳ ಮೇಲೆ ಮಾತ್ರ ಪ್ರಯೋಗಗಳು ಮಾಡ್ತಾರೆ, ಇಂತಿಂತ ದೊಡ್ಡ ದೊಡ್ಡ ಸಂಶೋಧನೆಗಳ ಅಂತ ಅನ್ಕೊಂಡಿದ್ದೆ. ಈಗ ಸಾಮಾನ್ಯವಾಗಿ ಯಾವ್ದಾದ್ರು ಹೊಸ ಔಷಧಿ ಕಂಡಿಡಿದ್ರೆ ಅದನ್ನ ಇಲಿ ಮೇಲೆ ಪ್ರಯೋಗ ಮಾಡ್ತಾರೆ ಅಂತವ ನೀನ್ ಒಳ್ಳೆ ವಿಚಾರ ಹೇಳ್ತಾ ಇದ್ದೆ, ಅದಂಗೆ ಹೇಳು ಮುಂದಕ್ಕೆ. ಅದರ ಸಾಕದಂತೆ, ಆಮೇಲೆ ಅದಕ್ಕೆ ಕಮ್ಮಿ ಇಲ್ಲ, ಒಂದೊಂದು ಇಲಿಗೆ 500 ರೂಪಾಯಿ ಕೊಡ್ತಾ ಇರ್ತಾರಂತೆ, ಕಡಿಮೆ ಅಂದ್ರೆ 500. ಇಲಿ ತಳಿ ಹೆಸರು ಇನ್ನೊಮ್ಮೆ ಹೇಳು. ಗಿನಿಯಾ ಪಿಗ್ ಅಂತ ಹೇಳ್ಬಿಟ್ಟು, ಗಿನಿಯಾ ಪಿಗ್ ಅಂತ ಹೇಳ್ಬಿಟ್ಟು ಅದ ಕೊಂಡ್ಕೊಂಡು ಹೋಯ್ತಾರಂತೆ ಶಂಕರಣ್ಣ. ಡಿಮ್ಯಾಂಡ್ ಇತ್ತು ಅಂತ ಇನ್ನು ಜಾಸ್ತಿ ದುಡ್ಡು ಕೊಡ್ತಾರೆ. ಆಮೇಲೆ ಅಲ್ಲೊಬ್ರು ಸಿಕ್ಕಿದ್ರ ಅವತ್ತು ಕೇಳದೆ ನಾನು, ಈಗ 500 ರೂಪಾಯಿ ತಗೊಂಡಿರ್ತಾರಲ್ಲ, ಖರ್ಚೇನ್ ಜಾಸ್ತಿ ಬರ್ತದ ಅಂದೆ. ಇಲ್ಲ, ಒಂದ್ 200 ರೂಪಾಯಿ ಖರ್ಚು ಬರ್ತದೆ ಸಾಕಕ್ಕೆ, ಇನ್ 300 ರೂಪಾಯಿ ನಮಗೆ ಲಾಭ ಆಯ್ತದೆ ಸರ್ ಅಂತ. ಅಂತದ್ರಲ್ಲಿ ನಾವ್ ಯಾಕೆ ಸಾಕ್ಬಾರ್ದದ? ಅಲ್ಲ, ಇದನ್ನ ಈಗ ಅದಕ್ಕಾಗಿ ಒಂದು ಮನೆ ಮಾಡಿ ಸಾಕ್ಬೇಕಾ, ಅಥವಾ ಸಣ್ಣ ಸಣ್ಣದು ಮರಿಗಳನ್ನ ಮಾಡಿಸಿ ಸಾಕದ? ಇಷ್ಟು ಹೇಳದಲ್ಲಪ್ಪ, ಮಲ ಸಾಕದ ಹೆಂಗೆ ಅಂತ ಹೇಳ್ಬಿಟ್ಟು ಸೇಮ್ ಹಂಗೆ. ಹೌದಾ? ಅದಕ್ಕೊಂದ್ ಕೆಜಿ ಅಂತ ಮಾಡ್ಕೋಬೇಕಾಯ್ತದೆ. ಈ ಕೋಳಿ ಫಾರಂ ತರ ಅದಕ್ಕೆ ಒಂದ್ ಸಪರೇಟ್ ಆಗಿ ಮಾಡ್ಕೊಳ್ಳೋದು, ಸಪರೇಟ್ ಆಗಿ ಮಾಡ್ಕೊಂಡು ಅಲ್ಲಿ ಸಾಕೊಳ್ಳೋದು. ಏನ್ ಬೆಳಗ್ಗೆ ಹೊತ್ತು ನೀರಿಡೋದು, ಹುಲ್ಲು ಸೊಪ್ಪು ಹಾಕೊಳ್ಳೋದು, ಒಂಚೂರು ಬೇರೆ ಬೇರೆ ತರದ ಏನೋ ಒಂದಷ್ಟು ಪದಾರ್ಥಗಳು ಬರ್ತವೆ ಹಿಂಡಿ ಪಂಡಿ ಬಂದಂಗೆ, ಅವನು ಟೈಮ್ ಟು ಟೈಮ್ ಹಾಕೊಳ್ಳೋದು, ಈ ತರ ಮಾಡ್ಕೊಂಡು ಇರ್ಬೋದು ಅಂತ ಹೇಳಿ. ಇದ ನಾನು ಯಾಕೆ ಹೇಳದೆ ಅಂತ ಅಂದ್ರೆ, ಇವತ್ತು ಏನೆಲ್ಲ ಸಾಕಕ್ಕೆ ನಮ್ಗೆ ಅವಕಾಶ ಐತೆ ಅಂತ ಹೇಳ್ಬಿಟ್ಟು, ಬರೀ ದನ ಕರ ಎಮ್ಮೆ ಇಷ್ಟೇ ಅಲ್ಲ, ಇವನು ಎಲ್ಲಾವುದನ್ನು ಸಾಕ್ಬಿಟ್ಟು ಒಳ್ಳೆ ದುಡ್ಡು ಮಾಡ್ಕೋಬಹುದು ಅಂತ ಹೇಳಿ. ಆಮೇಲೆ ಇನ್ನೊಂದೇನು ಅಂತ ಅಂದ್ರೆ, ಈಗ ನಾವೆಲ್ಲ ಅನ್ಕೋತೀವಿ, ಅಯ್ಯೋ ದನ ಸಾಕಕ್ಕೆ ಯಾಕೆ ನಾವು ಟ್ರೈನಿಂಗ್ ತಗೊಳಕೋಬೇಕು, ನಮಗೆ ಗೊತ್ತಿಲ್ಲದ ಏನ್ ಹೇಳ್ಕೊಡ್ತಾರ ಅವರು ಅಂತ ಹೇಳ್ಬಿಟ್ಟು ಅಂತೀವಿ. ಆಮೇಲೆ ಏನೇ ಆದ್ರೂ ಶಂಕರಣ್ಣ, ಈಗ ಬದಲಾಗೈತೆ, ಕಾಲ ಮೊದ್ಲು ನಂಗಿಲ್ಲ. ಈಗ ನೋಡಪ್ಪ, ಹಿಂದೆಲ್ಲವ ಏನಾರು ಒಂದು ಸಣ್ಣ ಕೆಮ್ಮು ಬಂತು, ಶೀತ ಬಂತು, ಇನ್ನೊಂದು ಜ್ವರ ಬಂತು ಅಂತ ಅಂದ್ರೆ ಯಾವ್ದೋ ಒಂದ್ ಸೊಪ್ಪು ತರೋ ಅರಿಯರು ಕುಡ್ಸೋರು, ಯಾವ್ದೋ ಒಂದ್ ತೆಯ್ಯರು ಒಂದು ಚಕ್ಕೆ ಪಕ್ಕೆಯ ಮನೆ ಮದ್ದು ಮಾಡೋರು. ಇನ್ಯಾರು ಬೇರೆ ತರ ಸಮಸ್ಯೆ ಆಯ್ತು ಅಂತ ಅಂದ್ರೆ, ನಮ್ ಸಣ್ಣ ಅಂತ ಒಬ್ಬಿದ್ದ, ಒಂದೊತ್ತು ಊಟ ಬಿಟ್ಬಿಡೋದು, ಏನ್ ಮಾಡಿದ್ರು ಮುಟ್ತಾ ಇರ್ಲಿಲ್ಲ, ಯಾವ ಕಾಯಿಲೆ ಬಂದ್ರು ಹುಷಾರಾಗ್ಬಿಡೋದು ಒಂದೊತ್ತು ಊಟ ಬಿಟ್ಬಿಡೋದು. ಹಿಂಗೆ ಮನೆ ಮದ್ಗಳಾಯ್ತಾ ಇದ್ದ. ಈಗ ಅವ ಹಾಕಲ್ಲ ಶಂಕರಣ್ಣ, ನೀನು ಒಂದಲ್ಲ ನಾಲ್ಕು ಮತ್ತೆ ಅರ್ದ್ಬಿಟ್ಟು ಕುಡಿದ್ರು ಅದೇನು ಹಾಕಲ್ಲ. ನೀನು ಹೋಗ್ಲೇಬೇಕು, ನೀನು ಇಂಜೆಕ್ಷನ್ ತಗೊಳ್ಳೇಬೇಕು ಇಲ್ಲ ಮಾತ್ರೆ ತಗೊಳ್ಳೇಬೇಕು, ಆ ಪರಿಸ್ಥಿತಿ ಐತೆ. ಹಂಗಾಗಿ ನೋಡು ಇವತ್ತು ಎಷ್ಟೋ ಜನ ಕೋಳಿ ಸಾಕಂದೇ ಬಿಟ್ಟವ್ರೆ, ಯಾಕೆಂದ್ರೆ ಕೋಳಿ ಕಾಯಿಲೆ ಬರ್ತದೆ, ಇದ್ಕಿದಂಗೆ ಎಲ್ಲ ಸತ್ತೋಗ್ತವೆ. ನಾವು 100,000 ಅಂತ ಅನ್ಕೊಂಡು ಸಾಕ್ತಿವಿ, ಎಲ್ಲ ವೇಸ್ಟ್ ಆಯ್ತದೆ ಅಂತ ಹೇಳ್ಬಿಟ್ಟು. ಏನಿಲ್ಲ ಅವಕ್ಕೆಲ್ಲವ ಇವತ್ತೆಲ್ಲ ಬಾರಿ ಸುಲಭ ತಂತ್ರಜ್ಞಾನಗಳಿಗೆ. ನಾವ್ ಹೆಂಗೆ ನಾವು ಬೇರೆ ಬೇರೆ ತರದ ಲಸಿಕೆ ಹಾಕಿಸ್ತೀವೋ ಹಾಗೆ ಇವತ್ತು ಕೋಳಿಗೂ ಹಾಕಿಸ್ಬೇಕು, ಕುರಿಗೂ ಹಾಕಿಸ್ಬೇಕು, ದನಕ್ಕೂ ಹಾಕಿಸ್ಬೇಕು, ಎಮ್ಮೆಗೂ ಹಾಕಿಸ್ಬೇಕು. ಇದನ್ನೆಲ್ಲ ಮಾಡ್ಬೇಕು ಅನ್ನೋದನ್ನ ನಾವು ಟ್ರೈನಿಂಗ್ ತಪ್ಪರ್ಕಬೇಕು. ಈಗ ಏನ್ ಮಾಡ್ಬೇಕು ಅಂತ ಗೊತ್ತಿರ್ಬೇಕಲ್ಲ, ಏನ್ ಕಾಯಿಲೆ ಬರ್ತವೆ ಅದಕ್ಕೇನ್ ಮಾಡ್ಬೇಕು ಅವ್ ಗೊತ್ತಿದ್ರೆ ಮಾಡಿಸ್ತೀವಿ. ನೋಡಿ ಮೊನ್ನೆ ದಿವಸ ಇಲ್ಲಿ ಯಾರೋ ಹೇಳ್ತಾ ಇದ್ರು ಕೋಳಿ ಮರಿ ಯಾವೇ ಎಲ್ಲ ವ್ಯಾಕ್ಸಿನೇಷನ್ ಆಗಿರೋವು, ನೀವಿನ್ನೇನ್ ಮಾಡ್ಸ ವ್ಯಾಕ್ಸಿನೇಷನ್ ಮಾಡೋ ಅಗತ್ಯ ಇಲ್ಲ, ನೀವು ತಗೊಂಡೋಗಿ ಅಂತ ಹೇಳ್ಬಿಟ್ಟು. ನಾನು ಅವಾಗ ಕೇಳಿದೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಹಿಂಗೆ ಕೋಳಿಗೂ ನಾಟಿ ಕೋಳಿ ಆದ್ರೂ ಮೂರು ನಾಲ್ಕು ತರದ್ದು ಕಾಯಿಲೆ ಬರೋಂತ ಸಾಧ್ಯತೆ ಇರುತ್ತೆ. ಅದಕ್ಕೆ ನೋಡಪ್ಪ ಕಣ್ಣಿಗೆ ಬಿಡ್ತಾರಂತೆ ಔಷಧಿಯ ಕೋಳಿಗಳಿಗೆ, ಕೋಳಿಗಳಿಗೆ ಕಣ್ಣಿಗೆ ಔಷಧಿ ಬಿಟ್ರೆ ಅದೇ ಒಂಥರ ಇದಂತದ್ದು, ಅದೇ ಒಂದ್ ಲಸಿಕೆ ಆಯ್ತಾ. ಹಂಗಾಗಿ ಆತರ ಮಾಡ್ಕೊಂಡು ಹೋಗ್ಬಿಟ್ರೆ ಎರಡೋ ಮೂರು ಲಸಿಕೆ ಮಾಡಿಸ್ಬಿಟ್ರೆ ಇನ್ನು ಅವಕ್ಕಿನ್ನ ಯಾವ ಕಾಯಿಲೆ ಬರಕಲ್ಲ. ನಾನು ಮರಿ ಮಾಡಿಸಿದ್ದೆ ಅಂತ ಅನ್ಕೊಂಡು ಸಾಕ್ತಾ ಇದ್ರೆ ಇದ್ಕಿದಂಗೆ ಯಾವ್ದೋ ಒಂದ್ ಕಾಯಿಲೆ ಬರ್ತದೆ. ಈ ವಾತಾವರಣ ಬದಲಾಗ ಅಂತ ಸಂದರ್ಭದಲ್ಲಿ ಮನೇಲಿ ಇದು ಕೋಳಿ ಎಲ್ಲ ಸತ್ತೋಯ್ತವೆ, ಸವಾಸ ಬೇಡ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಸತ್ಯವಾಗ್ಲೂ ಯಾಕೆಂತಂದ್ರೆ ಈ ಚಾರ ತಿಳ್ಕೊಳ್ದೆ ಹೋಗ್ಬಿಟ್ರೆ ಕಣ್ಣಿ ಕಣ್ಣಂಗೆ ನೂರಾರು ಸಾವಿರಾರು ಕೋಳಿಗಳು ಸತ್ತರೆ ಇಲ್ಲ ಸಲ್ದು ದುಡ್ಡಲ್ಲಿ ಎಲ್ಲೋ ಸಾಲ ಗಿಲ್ಲ ಮಾಡ್ಕೊಂಡು ಒಡವೆ ಪಡವೆ ಅಡ ಇಟ್ಕೊಬಿಟ್ಟು ತಂದು ಮಾಡಿರ್ತಕ್ಕಂತ ಒಂದು ಈ ಒಂದು ಹೊಸ ಒಂದು ಬಂಡವಾಳ ಹಾಕೊಟ್ಟು ಮಾಡ್ಕೊಂಡಿರ್ತೀವಿ ಅಂತಾರಲ್ಲಿ, ಏಕಾಯಕಿ ಹೋಗ್ಬಿಟ್ರೆ ಅದಕ್ಕೆ ಲಾಸ್ ಆಯ್ತದೆ ಅಲ್ವಾ. ಸೊ ಅಂತೆಲ್ಲ ನಮ್ಗೇನೋ ತೊಂದ್ರೆ ಹಾಕಲ್ಲ, ನೀನ್ ಇದೆಯಪ್ಪ ಕಷ್ಟ ಸುಖಕ್ಕೆ ಮ್ಯಾಕ್ ಎತ್ಕತ್ತೀಯ. ಅದಕ್ಕೆ ಹೇಳಿದ್ದು ಸಂಕ್ರಣ ಅಣ್ಣೆಯನ್ ಹತ್ರ ಹೋಗೋಣ, ಚೆನ್ನಾಗಿ ವಿಚಾರಗಳು ಸಿಗ್ತಾವ ನಮಗೆ ಅಂತ. ಯಾವೇ ಇರ್ಲಿ ಶಂಕರಣ್ಣ, ಅದ್ ಬರೀ ಮಲದ್ದು ಅಂತ ಅಲ್ಲ, ದನದ್ ಮಾಡಿದಾಗ ದನಿಗೆ ಹೋಗೋಣ, ಎಮ್ಮೆದ್ ಮಾಡಿದಾಗ ಎಮ್ಮಿಗೆ ಹೋಗೋಣ, ಕೋಳಿದ್ ಮಾಡಿದಾಗ ಕೋಳಿಗೆ ಹೋಗೋಣ, ಒಟ್ಟಿಗೆ ನಮ್ಗೆ ಗೊತ್ತಿರ್ಬೇಕು ವಿಚಾರ. ಯಾಕೆಂದ್ರೆ ಇವೆಲ್ಲೊಂದ್ ಸಾಕಾರಲ್ಲ ನಾವು, ಬರೀ ನಾವು ಮಲ ಸಾಕಂಗ್ ಕೂತ್ಕೊಂಡ್ರೆ ಹಾಕಲ್ಲ, ಎಲ್ಲ ಬೇಕು ನಮ್ಗೆ. ಅದಕ್ಕೋಸ್ಕರವ ಈಗ ಬೇಕಾದ್ರೆ ಇಲ್ಲೇ ಕರ್ಸನ, ಹೇಳ್ದಲ್ಲ ಒಂದ್ 15-20 ಜನ ಆಗ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಾರು ಬಂದ್ ಮಾಡ್ಲಿ ಅಥವಾ ಅಲ್ಲಿ ಕರೆದು ಅಲ್ಲಿಗೆ ಹೋಗೋಣ. ಇಲ್ಲ ಅದು ಏನ್ ಗೊತ್ತಾ, ಅವ್ರು ಹೇಳ್ಬಿಟ್ಟವ್ರೆ ಈಗ ಅವರು ನಮ್ಮ ಹಳ್ಳಿಗೆ ಬಂದ್ ಮಾಡಕ್ಕಲ್ಲ ಅವ್ರಿಗೆ, ಯಾಕೆಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಅದೇನೇನೋ ಟಿವಿ ಪರ್ದೆ ಮೇಲೆಲ್ಲ ತೋರಿಸ್ತಾರಂತೆ. ಹಂಗಾಗಿ ಅವೆಲ್ಲ ಊರಿಗೆ ಬಂದ್ ಮಾಡ್ಕೊಡಕ್ಕಲ್ಲ, ಈಗ ನಾವು ಅಲ್ಲಿಗೆ ಹೋಗನಂತೆ. ಅಣ್ಣ ನೀನು ಆ ಕಡೆಯಿಂದ ಹೆಜ್ಜೆ ಬಂದ್ ಸುಸ್ತಾಗಿದ್ಯಾ, ಇವಳು ಮನೆ ಬಾಗ್ಲಿಗೆ ಬಂದೊಳಂಗೆ ವಾಪಸ್ ಹೋದ್ಲು, ಈಗ ಬನ್ನಿ ಇಬ್ರು ಹಂಗ ಹೆಜ್ಜೆ ಹಾಕಿ ಮನೆ ಕಡೆಗೆ ಹೋಗೋಣ, ಏನಾದ್ರು ಹೇಳ್ಬಿಟ್ಟು ಬಸಿ ಬಿಸಿ ಬಿಸಿ ಏನಾದ್ರು ಮಾಡಿಸ್ಕೊಡ್ತೀನಿ ಬಾ, ತಣ್ಣಗೆ ಮಜ್ಜಿಗೆ ಪಜ್ಜಿಗೆ ಕುಡಿಯೋಣ ನಡಿ, ನೀನ್ ಏನ್ ಹೇಳ್ತೀಯ ಅದನ್ನ ಕೊಡಿಸ್ತೀನಂತೆ ಬಾ. ಇದುವರೆಗೂ ಅಳ್ಳಿ ಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಎಚ್ ಮೋಹನಾಕ್ಷಿ. ಇಲ್ಲಿಗೆ ಇಂದಿನ ಅಳ್ಳಿಕಟ್ಟೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಅಳ್ಳಿಕಟ್ಟೆಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು. ಕೇಳಿ ಕಾರ್ಯಕ್ರಮ ಕೃಷಿ ಲೋಕ. ಕೃಷಿ ಲೋಕ ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಮೊಲ ಸಾಕಾಣಿಕೆ ಲಾಭ ಗಳಿಕೆ ಈ ಕುರಿತಂತಹ ಮಾಹಿತಿಯನ್ನ ಗಮನಿಸೋಣ. ಕೃಷಿಕರು ಆದಾಯವನ್ನ ಹೆಚ್ಚು ಮಾಡಿಕೊಳ್ಳಬೇಕು ಅಂತಂದ್ರೆ ಬೇಸಾಯದ ಜೊತೆಗೆ ಉಪ ಕಸುಬುಗಳನ್ನು ಕೂಡ ಮಾಡಬೇಕು. ಮೊಲ ಸಾಕುವುದು ಒಂದು ಉತ್ತಮವಾದಂತಹ ಉಪಕಸುಬು. ಸಣ್ಣ ಮತ್ತು ಅತಿಸಣ್ಣ ಹಿಡುವಳಿಗಾರರಿಗೆ ಇದು ಅತಿ ಸೂಕ್ತ. ಮೊಲ ಸಾಕಾಣಿಕೆಗೆ ಹೆಚ್ಚು ನೀರೇನು ಬೇಕಾಗಲ್ಲ, ಎಕರೆಗಟ್ಟಲೆ ಜಮೀನೂ ಬೇಡ, ಹತ್ತಾರು ಕೂಲಿ ಆಳುಗಳ ಅಗತ್ಯವಿಲ್ಲ, ದೊಡ್ಡ ಬಂಡವಾಳ ಹೂಡಬೇಕಾಗಿಲ್ಲ, ನಿಮ್ಮ ಮನೆಯ ಆವರಣದಲ್ಲೇ ಮೊಲವನ್ನ ಸಾಕಬಹುದು. 10 ತಾಯಿ ಮೊಲಗಳನ್ನ ಸಾಕಿದರೆ ನೀವು ತಿಂಗಳಿಗೆ 5-6 ಸಾವಿರ ರೂಪಾಯಿಯನ್ನ ಸಂಪಾದನೆಯನ್ನ ಮಾಡಬಹುದು. ದೊಡ್ಡ ಮಟ್ಟದಲ್ಲಿ ಮೊಲ ಸಾಕಾಣಿಕೆ ಮಾಡಿದರೆ ಲಕ್ಷಗಟ್ಟಲೆ ಹಣವನ್ನ ಗಳಿಕೆ ಮಾಡಲಿಕ್ಕೆ ಸಾಧ್ಯವಿದೆ. ಮೊಲದ ತಳಿಗಳನ್ನ ನೋಡೋದಾದರೆ ನ್ಯೂಜಿಲ್ಯಾಂಡ್ ವೈಟ್,